5 kilo ಸಗಣಿ ಮೇಲೆ ಹಾಕಿ ಆ ಸಗಣಿ ತುಪ್ಪ ಚೆನ್ನಾಗಿ ಕಲಸ್ಬೇಕು. ಕಲಸಿ ಅದನ್ನ 4 ದಿನ ಕಳೆ ಇಡ್ಬೇಕು. 4ನೇ ದಿವಸ ನಂತರ ಇದಕ್ಕೆ 5 ಲೀಟರ್ ಆಕಳ ಗಂಜಲ ಹಾಕ್ಬೇಕು, 2 ಲೀಟರ್ ಹುಳಿ ಮೊಸರು ಹಾಕ್ಬೇಕು, 2 ಲೀಟರ್ ಹಾಲು ಹಾಕ್ಬೇಕು, 1 ಕಿಲೋ ಬೆಲ್ಲ ನೀರನ್ನೇ ಕಲಿಸಿ ಹಾಕ್ಬೇಕು, 4 ಬಾಳೆಹಣ್ಣು ಹಾಕಿ ಬೇಸೆ ಕಿವುಚಿ ಹಾಕ್ಬೇಕು, ಸುಮ್ಮ 2 ಎಳ್ನೀರು ಹಾಕಿ ಬೇಸೆ ಕಲಸ್ಬೇಕು. ಆ ನಂತರ 5 ಲೀಟರ್ ನೀರು ಹಾಕಿ ಬೇಸೆ ಚೆನ್ನಾಗಿ ಕಲಸಿ ಇದನ್ನ 10ರಿಂದ 12 ದಿವಸ ಕಳೆ ಇಡಬೇಕು. ಪ್ರತಿ ದಿವಸ ಒಮ್ಮೆರ ತಿರುಬೇಕು. ತೋಶಿ ಬಂದ ದ್ರಾವಣ ಪಂಚಗವ್ಯ ಈ ರೀತಿ ನಾವು ತಯಾರು ಮಾಡಬೇಕು. ಪಂಚಗವ್ಯ ತಯಾರ ಮಾಡೋದ್ರ ಬಗ್ಗೆ ತಿಳಿಸಿದ್ರಲ್ಲ, ಇದನ್ನ ಯಾವ ರೀತಿ ಬಳಸಬೇಕು ಮತ್ತೆ ಇದರ ಉಪಯೋಗ ಏನದ ಅಂತೀರಿ? ನಾವು ಪಂಚಗವ್ಯ ಸಾಮಾನ್ಯವಾಗಿ 1 ಲೀಟರ್ ಪಂಚಗವ್ಯ ನಾವು ಅದಕ್ಕೆ 30ರಿಂದ 50 ಲೀಟರ್ ನೀರು, ಅಂದ್ರೆ ಬೆಳೆಗಳೇ ನೋಡ್ಕೊಂಡು ನಾವು ಅಥವಾ ಕಾನ್ಸಂಟ್ರೇಷನ್ ನೋಡ್ಕೊಂಡು ನಾವು ಮಿಕ್ಸ್ ಮಾಡೋ 1 ಲೀಟರ್ ಪಂಚಗವ್ಯಕ್ಕೆ 30ರಿಂದ 50 ಲೀಟರ್ ನೀರು ಕೂಡಿಸಿ ಎಲೆಗಳ ಮುಖಾಂತರ ಸಿಂಪರಣ ಮಾಡೋದು. ಇದು ಬೆಳೆಗಳಿಗೆ ಸಿಂಪರಣ ಮಾಡೋದ್ರಿಂದ ಬೆಳೆಗಳಿಗೆ ಬೇಕಾದಂತ ಲಘು ಪೋಷಕಾಂಶಗಳು ಮತ್ತು ಬೆಳೆ ಪ್ರಚೋದಕಗಳು, ಇದಲ್ದೇನೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡುವಂತ ಕೆಲಸ ಈ ಪಂಚಗವ್ಯ ಮಾಡ್ತೈತಿ. ಈ ಪಂಚಗವ್ಯ ತಯಾರು ಮಾಡಿದ ಮೇಲೆ 6 ತಿಂಗಳ ನಾವು ಉಪಯೋಗ ಮಾಡಬಹುದು. ಹಂಗ ಇಟ್ಟು ಈ ರೀತಿ ತಯಾರು ಮಾಡಿದ್ದು ಇದು ಸುಮಾರು 1.5 ಎಕರೆಗೆ ನಾವು ಸಿಂಪರಣ ಮಾಡಬಹುದು. ಇದರಿಂದ ನಾವು ಹೊರಗೇನು ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಬೆಳೆಗಳಿಗೆ ಮಾಡ್ತೀವಲ್ಲ ಹೆಚ್ಚಿಗೆ ಖರ್ಚು ಬರ್ತೈತಿ. ಇದು ಸ್ವತಃ ಮನ್ಯಾಗ 1 ಆಕಳ ಇತ್ತು ಅಂತಂದ್ರ ಜವಾರಿ ಆಕಳ ನಮಗ್ ಕಡಿಮೆ ಖರ್ಚಿನಾಗ ಮತ್ತ ಹೆಚ್ಚು ನಾವು ಲಾಭ ಪಡ್ಕೊಳಕ್ ಸಾಧ್ಯ ಖರ್ಚು ಕಡಿಮೆ ಮಾಡಿ. ಹಂಗಾಗಿ ನಾವು ಪ್ರತಿಯೊಬ್ರು ಈ ಪಂಚಗವ್ಯ ತಯಾರು ಮಾಡಬೇಕು ಮತ್ತೆ ಜೀವಾಮೃತ ತಯಾರು ಮಾಡಬೇಕು ಅಂತಂದ್ರ ನಾವು 1 ಆಕಳ ಸಾಕೊಂಡು ಈ ರೀತಿ ಮಾಡ್ಕೊಂತ ಹೋದ್ ಬಹಳ ಒಳ್ಳೇದಂತ ಹೇಳ್ಬಹುದ್ರಿ. ಇನ್ನು ಈ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಷಾಯ ಯಾವ ರೀತಿ ತಯಾರಿಕೆ ಮಾಡಬೇಕು ಮತ್ತ ಉಪಯೋಗ ಏನೇನದ ಅಂತೀರಿ? ಈ ಬೆಳೆಗಳಿಗೆ ಏನು ಕೀಟ ಮತ್ತು ರೋಗ ಬರ್ತಾವಲ್ಲ ಅದಕ್ಕೆ ರಾಸಾಯನಿಕ ಕೀಟನಾಶಕದ ಬದಲು ಸುಮಾರು 1/2 ಕೆಜಿ ಬೆಳ್ಳುಳ್ಳಿ, 2 ಕಿಲೋ ಮೆಣಸಿನಕಾಯಿ ಇವನ್ನ ಎರಡನ್ನು ಕೂಡಿಸಿ ಚೆನ್ನಾಗಿ ರುಬ್ಬೇಕು. 5 ಲೀಟರ್ ನೀರ್ನಾಗ ಹಾಕಿ ಆ ನಂತರ 5 ಲೀಟರ್ ನೀರು ಸೇರಿಸ್ಬೇಕು ರುಬ್ಬಿದ ಮೇಲೆ. ಆ ನಂತರ ಇವನ್ 48 ತಾಸು ನೀರ್ನ ನೆನೆಸಿ ಎರಡು ಕೂಡಿಸಿ ಮಿಕ್ಸ್ ಮಾಡಿ ಇಡಬೇಕು. ಆ ನಂತರ ಸೋಸಿ ಬಂದ ದ್ರಾವಣ 80 ಲೀಟರ್ ನೀರಿಗೆ ಕೂಡಿಸಿ ಇದಕ್ಕೆ 5 ಲೀಟರ್ ಆಕಳ ಗಂಜಲ ಹಾಕಿ ಮತ್ತೆ ಅಲ್ದನ ಅಂಟು ದ್ರಾವಣ ಹಾಕಿ ನಾವು ಇದನ್ನ 1 ಎಕರೆ ಬೆಳೆಗಳಿಗೆ ಸಿಂಪರಣ ಮಾಡಿದ್ರ ನಮ್ಮ ಎಲಿ ತಿನ್ನು ಹುಳ, ರಸ ಇರುವ ಕೀಟ ಮತ್ತ ಕಾಯಿ ಕೊರಕದ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಇದು ಹೆಚ್ಚು ನಮಗ ಅನುಕೂಲ ಆಕತಿ. ಮತ್ತ ನಮ್ಮ ಹೊಲದಾಗ ಬೆಳ್ಳುಳ್ಳಿ ಬೆಳೆದಿದ್ರ ಮೆಣಸಿನಕಾಯಿ ಬೆಳೆದಿದ್ರ ಹೊರಗಿಂದ ತರೋದು ಏನೈತಲ್ಲ ಅದು ಕೂಡ ಕಡಿಮೆಯಾಗಿ ಹೆಚ್ಚು ಆದಾಯ ಬರ್ತೈತಿ, ಖರ್ಚು ಕಡಿಮೆ ಬರ್ತೈತಿ. ಈ ರೀತಿ ನಾವು ಮಾಡೋದ್ರಿಂದ ಮತ್ತ ಕೊಳ್ಳುವಂತ ಗ್ರಾಹಕರಿಗೂ ಕೂಡ ಉತ್ತಮವಾದಂತ ಕೀಟನಾಶಕ ಮತ್ತು ಯಾವುದೇ ಒಂದು ರಾಸಾಯನಿಕ ಇಲ್ಲದನ್ನ ಕಾಳನ್ನು ಕೊಟ್ಟಂಗೆ ಆಕತಿ. ಬೇವಿನ ಬೀಜದ ಕಷಾಯ ಮಾಡೋದ್ರ ಬಗ್ಗೆ ತಿಳಿಸ್ತೀರಿ? ಬೇವಿನ ಎಲಿ ಇರ್ಬೋದು, ಬೇವಿನ ಹಿಂಡಿರ್ಬೋದು, ಬೇವಿನ ತೊಗಟಿರ್ಬೋದು. ಆದ್ರೆ ಇಲ್ಲಿ 7ರಿಂದ 8 ಕಿಲೋ ಬೇವಿನ ಹಿಂಡಿ ತಗೊಂಡು 10 ಲೀಟರ್ ನೀರಿನಲ್ಲಿ 3 ದಿನ ನೆನೆಸಿ ಅಥವಾ ಕಳಿಸಿ ಮತ್ತ 5 ಲೀಟರ್ ಗೋಮೂತ್ರ ಬೇವಿನ ಹಿಂಡಿ ಮೊದ್ಲಾಗ ನಾವು ರುಬ್ಬಿ ಆ ನಂತರ ನೆನೆಸಿ ಆ ನಂತರ 5 ಲೀಟರ್ ಸೋಸಿ ಬಂದ ದ್ರಾವಣಕ್ಕೆ 5 ಲೀಟರ್ ನೀರು ಕೂಡಿಸಿ ನಾವು 3 ದಿನ ಕಳಿಸಿ ಆ ನಂತರ ಮತ್ತೆ 80ರಿಂದ 100 ಲೀಟರ್ ನೀರು ಇದಕ್ಕೆ ಕೂಡಿಸಿ ನಾವು ಬೆಳೆಗಳಿಗೆ ಸಿಂಪರಣ ಮಾಡಿದ್ರಂತಂದ್ರ ರಸ ಹೀರುವ ಕೀಟ, ಎಲಿ ತಿನ್ನುವ ಹುಳ ಮತ್ತು ಕಾಯಿ ಕೊರಕದ ಬಾಧೆ ಮತ್ತು ಕೆಲವೊಂದಿಷ್ಟು ರೋಗಗಳು, ಯಾಕಂದ್ರೆ ಇದು ಬೇವಿನ ಎಲೆಯಲ್ಲಿ ಅಜರ್ಡಿಕ್ಟಿನ್ ಇರೋದ್ರಿಂದ ಕೆಲವೊಂದಿಷ್ಟು ರೋಗ ನಿರೋಧಕ ಒಂದು ಕೊಡುವಂತ ಶಕ್ತಿನೂ ಇದು ಬೆಳೆಗಳಿಗೆ ಮಾಡ್ತತಂತ ಹೇಳ್ಬೋದು. ಹಂಗಾಗಿ ಇದನ್ನು ನಾವು ಈ ರೀತಿ ನಾವು ಮಾಡಿ ಬೆಳೆಗಳಿಗೆ ಉಪಯೋಗ ಮಾಡಿದಂತಂದ್ರೆ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆಯನ್ನು ನಾವು ಕಡಿಮೆ ಪ್ರಮಾಣದ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗೈತೆ ಅಂತ ಹೇಳ್ಬೋದು ಸರ್. ಇನ್ನು ಈ ಸಸ್ಯಜನ್ಯ ಕೀಟನಾಶಕದ ತಯಾರಿಕೆ ಮತ್ತು ಉಪಯೋಗದ ಬಗ್ಗೆ ತಿಳಿಸ್ತೀರಿ? 1 ಕೆಜಿ ಕಲ್ಲು ನಾರು, ಅಂದ್ರೆ ನೀವು ಏನಂತೀರ ಅಗೆವ ಅಂತೀರಲ್ಲ ಅದು ನಾರು ತಗೋಬೇಕು. 1 ಕಿಲೋ ಪಾರ್ಥನಿಯಂ ಕಸ ಇವೆಲ್ಲ ಸುತ್ತಮುತ್ತಲು ಸಿಗುವಂತವು ಮತ್ತ 1 ಕಿಲೋ ಗೊಬ್ಬರ ಗಿಡ, 1 ಕಿಲೋ ಬೇವಿನ ಎಲಿ, 1 ಕಿಲೋ ಹೊಂಗೆ ಸೊಪ್ಪು ಅಥವಾ ಇದ್ರಾಗ ಯಾವ ನಿಮ್ಗೆ 1-2 ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಹೊಲ ಸುತ್ತಾರ್ದ ಆಡು ಮುಟ್ಟದ ಗಿಡದ ಸೊಪ್ಪು ಯಾವರ ಬದಿನಾಗ ಅಥವಾ ಹೊಲದಾಗ ಬೆಳೆದಿದ್ರೆ ಅಂತಂದ್ರೆ ಆ ಕಸನ 1 ಕೆಜಿ ಎಲ್ಲವೂ 1 ಕೆಜಿ 5 ಗಿಡದ ಎಲಿ ತಪ್ಪಲ

ಇದುವರೆಗೆ ಬ್ಯಾಹಟ್ಟಿಯ ಕಲ್ಲಪ್ಪ ಸೀತಪ್ಪ ಬೆಂಗೇರಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇಂದಿನ ಸಮಯ ಮುಗಿತಾ ಬಂತು. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಸಾವಯವ ಮಹತ್ವ ಕುರಿತು ಡಾಕ್ಟರ್ ಪುಷ್ಪಾ ಭಾರತಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಗಿ. ನಂತರ ರನ್ನ ಬೆಳಗಲಿಯ ಮಹಾದೇವಪ್ಪ ಗಿರಿಮಲ್ಲಪ್ಪ ಮೂರ್ನಾಳ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.